ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇಂದು ಸಮಗ್ರ ಕೃಷಿ ಪದ್ಧತಿ ಕುರಿತು ಶ್ರೀ ಚಂದ್ರಶೇಖರ್ ಸೋನೂರ್ ಅವರೊಂದಿಗೆ ಸಂದರ್ಶನ ಕೇಳುವರಿ. ಆತ್ಮೀಯ ಪ್ರಜಾಪ್ರಭುಗಳೇ, ನಿಮಗೆಲ್ಲ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಪ್ರಜಾಪ್ರತಿನಿಧಿ ಎಚ್ ಆರ್ ಗವಿಯಪ್ಪ. ಎಂದಿನಂತೆ ಈ ತಿಂಗಳ 29 ತಾರೀಕು ಶುಕ್ರವಾರ ಬೆಳಿಗ್ಗೆ 9:05-10:00 ಹೊಸಪೇಟೆ ಆಕಾಶವಾಣಿಯ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಂದಿಗೆ ಮಾತನಾಡಲಿದ್ದೇನೆ. ನಿಮ್ಮ ಸಮಸ್ಯೆ ಹಾಗೂ ಸಲಹೆ ಸೂಚನೆಗಳೊಂದಿಗೆ ನನ್ನನ್ನು ಸಂಪರ್ಕ ಮಾಡಿ. ಬನ್ನಿ, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಾ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಪಥದತ್ತ ನಾವು ನೀವು ಒಟ್ಟಿಗೆ ಹೆಜ್ಜೆ ಹಾಕೋಣ. ವಿಜಯನಗರ ವಿಧಾನಸಭಾ ಕ್ಷೇತ್ರದ ನಾಗರಿಕರೇ, ಗಮನಿಸಿ, ಶಾಸಕರೊಂದಿಗೆ ತಾವುಗಳು ಭಾಗವಹಿಸಲಿಕ್ಕೆ ತಮಗೆ ದೂರವಾಣಿ ಸಂಖ್ಯೆಗಳು 200093 ಹಾಗೂ 221100. ಹೊಸಪೇಟೆಯ ಹೊರಭಾಗದಿಂದ ಕರೆ ಮಾಡುವವರಿಗೆ ಎಸ್ಟಿಡಿ ಸಂಖ್ಯೆ 083-394. ನೆನಪಿಡಿ, ಇದೇ ಶುಕ್ರವಾರ ದಿನಾಂಕ 29 ಬೆಳಗ್ಗೆ 9:05-10:00 ಹೊಸಪೇಟೆಯ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಎಚ್ ಆರ್ ಗವಿಯಪ್ಪ ಅವರೊಂದಿಗೆ ನೇರ ಫೋನಿನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಚ್ ಆರ್ ಜಿ ಗ್ರೂಪ್ ಹೊಸಪೇಟೆ. ರೈತ ಬಾಂಧವರೇ, ಈಗ ಕೇಳಿ ಸಮಗ್ರ ಕೃಷಿ ಪದ್ಧತಿ ಕುರಿತು ಶ್ರೀ ಚಂದ್ರಶೇಖರ ಎಸ್ ಹುನ್ನೂರ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ಎಸ್ ಹೊನ್ನೂರ್ ಅವರು ಇದ್ದಾರೆ. ಇವರು ಒಂದು ರೀತಿಯಿಂದ ಸಮಗ್ರ ಕೃಷಿ ಪದ್ಧತಿಯನ್ನೇ ಅಳವಡಿಸಿಕೊಂಡಿದ್ದಾರೆ. ಅವ್ರಿಗಿರ್ತಕ್ಕಂತ ಸುಮಾರು 1.5 ಎಕರೆ ಭೂಮಿಯಲ್ಲಿ 3.5 ಎಕರೆ ಭೂಮಿಯನ್ನ ಅದನ್ನ ಅಭಿವೃದ್ಧಿಪಡಿಸಿಕೊಂಡು ಅದರಲ್ಲಿ ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಲಿಂಬು, ಪೇರು, ಪಪ್ಪಾಯ, ಜೊತೆಗೆ ಸುತ್ತಲೂ ಬದುಗಳಲ್ಲೆಲ್ಲ ಮರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಸಿಲ್ವರು, ತೇಗ, ಶ್ರೀಗಂಧ, ಹೆಬ್ಬೇವು, ಮಾವು, ಬಿದಿರು, ಹುಣಸೆ, ನೆಲ್ಲಿ, ನೇರಳೆ, ಅಡಿಕೆ, ಬಾಳೆ, ಅದರ ಜೊತೆಗೆ ಖರ್ಜೂರ, ಹೀಗೆ ವೈವಿಧ್ಯಮಯವಾಗಿರ್ತಕ್ಕಂಥ ಮರಗಳನ್ನು ಬೆಳೆಸ್ಕೊಂಡು ಜೊತೆಗೆ ಮಧ್ಯೆ ಮಧ್ಯೆ ಅಕ್ಕಡಿ ಸಾಲಿನಂತೆ ಹೆಸರು, ಉಳ್ಳಿ ಇಂಥ ಬೆಳೆಗಳನ್ನು ಸಹಿತ ಅವರು ಬೆಳೀತಾ ಇದ್ದಾರೆ. ಬನ್ನಿ, ಇವರ ಈ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಇವತ್ತು ಹಂಚಿಕೊಳ್ತಿದ್ರೆ ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಚಂದ್ರಶೇಖರ್ ಅವರೇ. ಸರ್ ನಮಸ್ತೆ. ಚಂದ್ರಶೇಖರ್, ನಿಮ್ಮ ಸ್ವಂತ ಊರು ಯಾವುದು? ಸರ್ ನಮ್ಮ ಸ್ವಂತ ಊರು ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ವೆಂಕಟಾಪುರ ಗ್ರಾಮ ಅಂತ. ಏನ್ ಓದಿರಿ ನೀವು? ಸರ್, ನಾವು ಪಿ ಯು ಸಿ ಓದಿದೀವಿ ಸರ್. ಸದ್ಯದಲ್ಲಿ ಪೊಲೀಸ್ ವೃತ್ತಿಯಲ್ಲಿ ಯಲಬುರ್ಗ ತಾಲೂಕು ಬೇವರ್ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಜೊತೆಗೆ ನಿಮ್ ಕೃಷಿನೂ ಮಾಡ್ತಾ ಇದ್ರಿ? ವೃತ್ತಿ ಜೊತೆಗೆ ಪ್ರವೃತ್ತಿ ಅಂತ ಹವ್ಯಾಸ ಅನ್ಕೊಂಡು ಬೆಳೆಸ್ಕೊಂಡಿವಿ ಸರ್. ಅದು ನನಗೆ ಮೂಲತಃ ಕೃಷಿ ಕುಟುಂಬದಿಂದ ಬಂದಿರೋನಾಗಿದ್ರಿಂದ ಅತಿ ಹೆಚ್ಚು ಸ್ವಲ್ಪ ಜಾಸ್ತಿ ಪ್ರೀತಿಯಿಂದ ಸಮಯದ ಹಾಳು ಮಾಡದೇನೆ ಬಿಡುವಿನ ವೇಳೆಯಲ್ಲಿ ಪ್ರವೃತ್ತಿಯಾಗಿ ಇದನ್ನು ಬೆಳೆಸ್ಕೊಂಡಿದ್ದೀವಿ ಸರ್. ಎಷ್ಟೆಕರೆ ಭೂಮಿ ಇದೆ ಸರ್? ನಮ್ದು ಒಂದು 5-6 ಎಕರೆ ಭೂಮಿ ಆಗುತ್ತೆ ಸರ್. ನಾನು ಈ ಸದ್ಯದಲ್ಲಿ ತೋಟಗಾರಿಕೆ ಬೆಳೆಯ ಲೆಕ್ಕದಲ್ಲಿ 1.5 ಎಕರೆ ಡೆವಲಪ್ ಮಾಡಿದ್ದೀನಿ ಸರ್. ಕೃಷಿಯನ್ನು ಇಷ್ಟೆಲ್ಲ ಹಚ್ಕೊಂಡು ಮಾಡಬೇಕು ಅಂದ್ರೆ ಏನ್ ಕಾರಣ ಅಥವಾ ಯಾರು ಪ್ರೇರಣೆ? ಮೂಲತಃ ನಾನು ಕೃಷಿ ಕುಟುಂಬದಿಂದ ಬಂದಿರೋದ್ರಿಂದ ನೌಕರಿ ಬರುವವರೆಗೇನು ಭೂಮಿಯಲ್ಲಿ ನಾನು ಕೆಲಸ ಮಾಡ್ತಾ ನನಗೆ ಎಲ್ಲಾ ರೀತಿಯ ಅನುಭವ ಇತ್ತು ಸರ್. ಏನೋ ಒಡನಾಟ ಬೆಳೆದು ಆ ಭೂಮಿ ಮೇಲೆ ಪ್ರೀತಿ ಹೆಚ್ಚಾಗಿ ನನಗೆ ಅದೇನೋ ಒಂದು ಖುಷಿ. ನಾನು ಒಂದು ಗಿಡ ಮರ ನೆಡ್ಬೇಕಂದ್ರೂ ಅಷ್ಟು ಖುಷಿ. ನಾನು ಊರಿಗೆ ಹೋಗ್ಬೇಕಾದ್ರೆ ಎಲ್ಲಾದ್ರೂ ಒಂದು ವಿಶೇಷವಾದ ಗಿಡ ಸಿಕ್ಕರೆ ಅದನ್ನ ಪ್ರೀತಿಯಿಂದ ಎತ್ಕೊಂಡು ಅವ್ ಗಿಡ ಬೆಳೆದವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅದೆಷ್ಟೇ ದುಡ್ಡು ಇರಲಿ ಕೊಟ್ಟು ತಗೊಂಡೋಗಿ ನನ್ನ ಹೊಲದಲ್ಲಿ ಬೆಳೆಸುವಂತ ಆಸಕ್ತಿ ಇದೆ ಸರ್. ನನಗೆ ಏನೇನು ಬೆಳೀತಾ ಇದ್ರಿ ಸರ್? ಇವಾಗ ಲಕ್ನೋ 49 ಅಂತ ಲಕ್ನೋದಿಂದಾನೆ ನೇರವಾಗಿ ಒಂದು 1.5 ಸಾವಿರ ಗಿಡ ಆಲ್ರೆಡಿ 2 ವರ್ಷದ ಗಿಡ ಇದೆ. ಪೇರು ಸರ್, ಪೇರು ಲಕ್ನೋ 49 ಅಂತ ಮಾಡಿದ್ದೀನಿ ಸರ್. ಈಗಾಗಲೇ ಫಸ್ಟ್ ಬೆಳೆ ಬಂದಿದೆ ಸರ್, ಒಂದು 80,000 ಆಗಿದೆ ಒಂದೇ ವರ್ಷಕ್ಕೆ. ಅದು ಫಸ್ಟ್ ಬಂದಿರೋದು ಇವಾಗ 400 ಗಿಡದಷ್ಟೇ ಇವಾಗ. ಆಮೇಲೆ ನಾನು ನಮ್ಮಲ್ಲೇ ಬೋರ್ವೆಲ್ ನೀರು ಬಹಳ ಕಡಿಮೆ ಇರೋದ್ರಿಂದ 800-1,000 ಅಡಿ ಕೊರ್ಸಿದ್ರೆ ನೀರು ಬರ್ತದೆ. ಅದು ಅನುಮಾನ ಸರ್, 1-1.5 ಇಂಚ್ ನೀರು ಸಿಗುತ್ತೆ ಸರ್. 3.5 ಎಕರೆಯಲ್ಲಿ 5 ಬೋರ್ ಕೊರ್ಸಿದ್ದೀನಿ ಸರ್. ಆದ್ರೆ ಎಷ್ಟು ಬೋರ್ ಇದೆ? 2 ಬೋರ್ ಸಕ್ಸಸ್ ಆಗಿದೆ. ಅದರಲ್ಲಿ ನಾನು ನೀರಿನ ಸಲುವಾಗಿ ಬಹಳ ಆಲೋಚನೆ ಮಾಡಿ ಎಲ್ಲಾ ಕಡೆ ವಿಚಾರಿಸಿಕೊಂಡು ಅದ್ಯಾರು ನಮ್ಮ ದೋಸ್ತರು ಈ ಹುಬ್ಬಳ್ಳಿ ಹತ್ರ ಅಂತ ಒಂದು ಸಂಸ್ಥೆ ಐತಿ, ಎನ್ಜಿಒ, ಅದು ಆಟೋಮೆಟಿಕ್ ಆಗಿ ಮಳೆ ಬಂದ್ರೆ ಬೋರ್ವೆಲ್ ರಿಚಾರ್ಜ್ ಆಗುತ್ತೆ ಅನ್ನೋದು ಸಂಸ್ಥೆಯವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕರೆಸಿಕೊಂಡು ಊರಲ್ಲಿ ಹುಬ್ಬಳ್ಳಿ ಹತ್ರ ನರಗುಂದ ಅಲ್ಲಿದೆ ಸರ್ ಅದು ಎನ್ಜಿಒ. ಅವ್ರು ಬಂದು ನಂದೆಲ್ಲ ನೋಡಿ ನಮ್ಮಲ್ಲಿ ಭೂಮಿ ಲೆವೆಲ್ ಇಲ್ಲ ಸರ್, ಗುಡ್ಡ ಏರಿಳಿತ ಇರುತ್ತಲ್ಲ ಆ ತರ ಇರುತ್ತೆ ಸರ್. ಅದು ಅಂತ ಭೂಮಿಯನ್ನ ಅಷ್ಟು ಕಲ್ಲು ಮಣ್ಣು ಎಲ್ಲ ಹದ ಮಾಡಿ 2 ವರ್ಷದಿಂದ ಶ್ರಮ ಪಟ್ಟು ಎಲ್ಲ ಚೆನ್ನಾಗಿ ಹದ ಮಾಡ್ಕೊಂಡಿದ್ದೀವಿ ಸರ್. ಅಷ್ಟು ಭೂಮಿಯಲ್ಲಿ ಹೆಚ್ಚಾನ ಹೆಚ್ಚು ನನಗೆ ಎಲ್ಲಾ ತರ ಬೆಳೆ ಇರಬೇಕು. ನನಗೆ ಅದರಿಂದ ಲಾಭದ ನಿರೀಕ್ಷೆಗಿಂತಲೂ ನಾನು ಪ್ರಕೃತಿಗೆ ಒಂದು ಗಿಫ್ಟ್ ಕೊಡ್ತೀನಿ ಅಂತ ನನ್ನ ಆಸೆ ಆಗಿದೆ ಸರ್. ಹಂಗಾಗಿ ಉದಾಹರಣೆಗೆ ಮೊನ್ನೆ ಕೊರೋನಾ ಬಂದಾಗ ಆಮ್ಲಜನಕ ಸಲುವಾಗಿ ಅದೆಷ್ಟು 1,000,000 ಖರ್ಚು ಮಾಡಿದ್ರು ಸಿಗದೇ ಇದ್ದಾಗ ನಾವು ಒಂದು ಗಿಡ ನೆಟ್ಟರೆ ನಮ್ಗೆ ಅದು ಏನೋ ದೇವ್ರ ಗಿಫ್ಟ್ ಕೊಡ್ತಾನ ಅನ್ನೋ ಆಸೆ. ಆಮೇಲೆ ಪ್ರಕೃತಿ ಮೇಲೆ ಬಹಳ ಪ್ರೀತಿಯಿಂದ ನಾವು ಮಾಡಿದ್ದೀನಿ ಸರ್. ಈಗ ಪೇರು ಬೆಳೀತಾ ಇದ್ರಿ, ಮತ್ತೆ ಏನೇನು ಬೆಳೀತಾ ಇದ್ರಿ? 10x10 ಪೇರು ಇಟ್ಟಿದ್ದೀನಿ ಸರ್. ಮತ್ತೆ ನಡುವೆ ಒಂದು 21x21 ಲೆಕ್ಕದಲ್ಲಿ ನಿಂಬೆ ಮಾಡಿದೀನಿ ಸರ್. ಅದೊಂದು 300 ಗಿಡ ಐತೆ ಸರ್. ಇವಾಗಲೇ 2 ವರ್ಷ ಆಯ್ತು, ಕಾಗಜಿ ನಿಂಬೆ ಮಾಡಿದೀನಿ ಸರ್. ಈಗಾಗಲೇ ಕಾಯಿ ಬಿಟ್ಟಿದೆ ಸರ್, ಚೆನ್ನಾಗಿ ಬಂದಿದೆ. ಫಸ್ಟ್ ಕಾಪು ಅಲ್ಲ 20-30. ಪೇರುಗೆ ಹೌದು ಮಾರ್ಕೆಟ್ ಹೇಗೆ ನಿಮಗೆ ಸರ್? ಮಾರುಕಟ್ಟೆ ನಮ್ಮಲ್ಲಿ ಹನುಮ ಸಾಗರ ಭಾಗ ಅಂದ್ರೆ ಸ್ವಲ್ಪ ಬೋರ್ವೆಲ್ ನೀರು ಇರದೇ ಇರೋ ಕಾರಣದಿಂದ ಆ ಕಡೆ ತೋಟ ಬಹಳ ಕಡಿಮೆ ಸರ್. ನಮ್ಮಲ್ಲಿ ನಮ್ಮ ಲೋಕಲ್ ಮಾರಾಟ ಆಗ್ಬಿಡುತ್ತೆ ಸರ್. ಊರಿಗೆ 2-3 ಬಾಕ್ಸ್ ಆರಾಮಾಗಿ ರೀಚ್ ಮಾಡಿಬಿಟ್ರೆ ಮಾರಾಟ ಆಗ್ಬಿಡುತ್ತೆ ಸರ್. ಅದು ನಮ್ಗೆ ಸುತ್ತಲೂ 8 ಕಿಲೋಮೀಟರ್ ಆ ಕಡೆ ಹೋದ್ರೆ ಗುಡೂರು ಸಿಗುತ್ತೆ ಸರ್. ಈ ಕಡೆ ಹನುಮ ಸಾಗರ ಹನುಮನಾಳು ಸುತ್ತಲೂ 7-8 ಕಿಲೋಮೀಟರ್ ಒಳಗೆ ಒಂದು 4-5 ಸಿಟಿ. ಎಷ್ಟು ಖರ್ಚು ಮಾಡ್ಕೊಂಡ್ರಿ ನೀವು ಪೇರು ಬೆಳೆಯೋದಕ್ಕೆ ಸರ್? ನಾನು ಒಂದು 50,000 ಖರ್ಚು ಮಾಡಿದ್ದೀನಿ ಸರ್. ಈಗ ಫಲ ಬರ್ತಾ ಇದೆ? ಫಸ್ಟ್ ಬೆಳೆ ತೆಗೆದಿದ್ದೀನಿ ಸರ್. ನಾನೇನ್ ಮಾಡಿದೆ, 3 ಭಾಗ ಮಾಡಿದೆ. ಒಂದು ಎಷ್ಟು 1.5 ಎಕರೆನ 3 ಭಾಗ ಮಾಡಿ 1 ಎಕರೆ ಮೊದಲೇ ಟೈಮಲ್ಲಿ ನಾಟಿ ಮಾಡಿದೆ. ಕಾರಣ ಬೋರ್ವೆಲ್ ಅಲ್ಲಿ ನೀರಿನ ಕೊರತೆಯಿಂದ ಅದು ಸ್ವಲ್ಪ ಡೆವಲಪ್ ಆದ್ಮೇಲೆ ಮತ್ತೆ 1 ಎಕರೆನ ಮತ್ತೆ ನಾಟಿ ಮಾಡಿದೆ ಪೇರು. ಈ ತರ 3 ಭಾಗ ಮಾಡಿ ನೀರಿನ ಅಭಾವ ಕಡಿಮೆ ಆಗದೆ ರೀತಿಯಲ್ಲಿ ಇವಾಗ ಬೆಳೆಸಿದೀನಿ ಸರ್. ಇವಾಗ ಎಲ್ಲ 3.5 ಎಕರೆನ ಫಿಲ್ ಆಗಿದೆ. ಸರ್ ಜೊತೆಗೆ ಕಬ್ಬು ಏನ್ ಬೆಲೆ ಹೋಗ್ತದೆ ಪೇರು ಈಗ ಸರ್? ಇವಾಗ 450 ರೂಪಾಯಿಯಿಂದ 500-550 ರೂಪಾಯಿ ವರೆಗೂ 20 ಕೆಜಿ ಒಂದು ಬಾಕ್ಸ್ಗೆ ಮಾರಾಟ ಆಗ್ತದೆ ಸರ್. 1/2 ಕೆಜಿ ವರೆಗೂ ನನ್ನ ಪೇರು ಕಾಯಿ ಬರ್ತಾ ಇದೆ. ಸೊ ಅದರ ಗುಣಮಟ್ಟದ ಬಗ್ಗೆ ಅದರಿಂದ ಯಾವ ರೀತಿ ಉಪಯೋಗ ಆಗ್ತದೆ ಅನ್ನೋದ್ರ ಬಗ್ಗೆ ಏನಾದ್ರು ವಿಶೇಷವಾದ ಇದೆಯಾ? ಯಾಕಂದ್ರೆ ಅದೇ ತಳಿಯನ್ನು ನೀವು ಯಾಕೆ ಹಾಕಿದ್ರಿ? ಅದೊಂಥರ ಜವಾರಿಗೆ ಅತಿ ಹತ್ತಿರವಾದ ಬೆಳೆ ಅಂತ ಹೇಳ್ಬೋದು ಸರ್. ಕಾರಣ ಎಷ್ಟು ಸರ್? ಅದು ಹಣ್ಣು ಸುಮಾರು 8-15 ದಿನವರೆಗೂ ಇಟ್ಟು ಕೆಡೋದಿಲ್ಲ. ಅದು ಒಂದು ಹಣ್ಣು ಬಾಳಿಕೆ ಬರುತ್ತೆ, ತಾಳಿಕೆನೂ ಬರುತ್ತೆ, ಬಾಳಿಕೆನೂ ಬರುತ್ತೆ. ಹಂಗಾಗಿ ಬೀಜ ಕಡಿಮೆ ಇರುತ್ತೆ, ಒಳಗಡೆ ಬೀಜ ಕಡಿಮೆ ಇರೋದ್ರಿಂದ ಒಂದ್ ಹಣ್ಣನ್ನು ಮಿನಿಮಮ್ 2 ಆದ್ರೂ ತಿಂದ್ರೆ ಅದು ಒಂದನ್ನು ತಿನ್ನಕ್ ಅವಕಾಶ ಇದೆ. ಒಂದನ್ನು ಒಬ್ರು ತಿನ್ನಕ್ ಚಾನ್ಸ್ ಇಲ್ಲ. ಆಮೇಲೆ 20-30 ವರ್ಷವರೆಗೂ ಅದು ಲೈಫ್ ಐತಿ ಸರ್. ಈ ಉದಾಹರಣೆ ತೈವಾನ್ ಇವೆಲ್ಲ ಬೇರೆ ಜೀವಿಲಾಸ ಇವೆಲ್ಲ ಬರ್ತಾರಲ್ಲ, 5-6 ವರ್ಷವರೆಗೆ ಅದರ ಆಯುಷ್ಯ ಗಿಡದ್ದು. ಇನ್ನೊಂದು 20-25 ವರ್ಷವರೆಗೂ ಆಯುಷ್ಯ ಇರೋದ್ರಿಂದ ನಾನು ಒಮ್ಮೆ ನಾಟಿ ಮಾಡಿಬಿಟ್ಬಿಟ್ರೆ ನಾವು ಕೆಲಸದೊಳಗೆ ಬಿಜಿ ಆದ್ರೂ ಆ ಕಡೆ ಯಾರು ಲೇಬರ್ ಸಿಗದೇ ಇದ್ರು ಬಹಳ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾಡಿದೀನಿ ಸರ್. ಪಪ್ಪಾಯಿನ ಬೆಳಿತಿದ್ರೆ ಸರ್? ಪಪ್ಪಾಯಿ ಬೆಳೆದಿದ್ದೀವಿ ಸರ್, ಅದೊಂದು 300-350 ಗಿಡ ಐತಿ. ಇವಾಗಲೇ ಕಾಯಿ ಬಂದಿದೆ, ಚೆನ್ನಾಗಿ ಆಗಿದೆ. ಇದೇ ಫಸ್ಟ್ ಬೆಳೆ ಈ ಒಂದು 6 ತಿಂಗಳು. ಹಾ ಸರ್, 6-8 ತಿಂಗಳಾಗಿರ್ಬೋದು ಸರ್. ಇದ್ರ ಮಧ್ಯಾಹ್ನ ಹಾಕಿದ್ರೆ ಅಥವಾ ಹೇಗೆ? ಅದ್ರ ಮಧ್ಯದಲ್ಲಿ ಹೆಂಗಂದ್ರೆ ಒಂದು ಪೇರು, ಒಂದು ಪಪ್ಪಾಯಿ, ಆಮೇಲೆ ನೆಕ್ಸ್ಟ್ ಒಂದು ಲಿಂಬಿ, ಈ ತರ ಸೆಟ್ ಮಾಡಿದ್ವಿ. ಆಮೇಲೆ ನುಗ್ಗಿ. ನೀವೇನು ಕೃಷಿ ಮಾಡ್ತಾ ಇದ್ದೀರಲ್ಲ, ಒಂದು ಸಿಸ್ಟಮೆಟಿಕ್ ಆಗಿದೆ, ವ್ಯವಸ್ಥಿತವಾಗಿದೆ. ಹೌದು ಸರ್. ಅಂದ್ರೆ ಈ ವ್ಯವಸ್ಥಿತವಾಗಿ ಕೃಷಿಯನ್ನು ಮಾಡೋದಕ್ಕೆ ನಿಮ್ಗೆ ಯಾರ್ಯಾರು ಸಪೋರ್ಟ್ ತಗೊಂಡಿದ್ದೀರಿ, ಯಾವ್ಯಾವ ಇಲಾಖೆ ಸಪೋರ್ಟ್ ತಗೊಂಡಿದ್ರಿ, ಹೇಗೆ ನಿಮ್ಗೆ ಮಾರ್ಗದರ್ಶನ ತಗೊಳ್ತಾ ಇದ್ದೀರಿ? ನಾವು ಒಳ್ಳೆ ಇದರಿಂದ ಯೋಚನೆ ಮಾಡಿದ್ವಲ್ಲ, ಆರ್ಥಿಕವಾಗಿ ಸ್ವಲ್ಪ ತೊಂದರೆ ಬಂದಾಗ ಆಮೇಲೆ ಬೇರೆ ಯಾವ್ದಾದ್ರು ಸರ್ಕಾರ ಸೌಲಭ್ಯ ತಗೊಂಡು ಏನಾದ್ರೂ ಬಳಕೆ ಮಾಡ್ಕೊಳಕ್ ಅವಕಾಶ ಇದೆ ಅಂತ ಯೋಚನೆ ಮಾಡಿದೆ. ಯೋಚನೆ ಮಾಡಿದಾಗ ಸ್ವಲ್ಪ ಕೃಷಿ ಇಲಾಖೆಯವರು, ತೋಟಗಾರಿಕೆ ಇಲಾಖೆಯವರು ಸ್ವಲ್ಪ ಮಾರ್ಗದರ್ಶನ, ಬಸವರಾಜ್ ಅಂತ ಕುಷ್ಠಿಯಲ್ಲಿದ್ದಾರೆ ಸರ್, ವಿನೋದ್ ಸರ್ ಅಂತ, ವಿನೋದ್ ಸರ್ ಬಸವರಾಜ್ ಸರ್ ಬಹಳ ಹೆಲ್ಪ್ ಮಾಡಿದ್ರು. ಈ ರೀತಿ ನಾವು ಬೆಳೆ ಬೆಳೆದ್ರೆ ಚೆನ್ನಾಗಿರುತ್ತೆ, ಈ ತರ ಮಾಡ್ರಿ ಅಂತ ಅವ್ರು ಸ್ವಲ್ಪ ಮಾರ್ಗದರ್ಶನ ಮಾಡಿ ಸರ್, ಅವರು ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು. ಆಮೇಲೆ ನಿಮ್ಮ ಈ ಕೃಷಿ ಅಂದ್ರೆ ಈ ತರದ ಒಂದು ತೋಟಗಾರಿಕೆ ಬೆಳೆಗಳ ಜೊತೆಗೆ ಮರ ಕೃಷಿಯನ್ನು ಮಾಡ್ತಾ ಇದ್ದೀರಿ, ಈ ಮರ ಕೃಷಿ ಮಾಡುವ ಉದ್ದೇಶ ಏನು, ಯಾವ್ಯಾವ ಮರಗಳನ್ನು ಹಾಕೊಂಡಿದ್ದೀರಿ ಅಂತ? ಸರ್, ಮರ ಕೃಷಿ ಅಂದ್ರೆ ನಾನು ಭೂಮಿ ಸೆಂಟ್ರಲ್ಲಿ ಹಾಕಿಲ್ಲ, ಬದುವಲ್ಲಿ. ಒಂದು ನಮಗೆ ಬೇಲಿಯಾಗಿ ಕೆಲಸ ಮಾಡುತ್ತೆ, ಕೆಲಸ ಮಾಡುತ್ತೆ. ಎರಡನೇದ್ದು ನಮಗೆ ಫಲ ಕೊಡುತ್ತೆ. ಉದಾಹರಣೆಗೆ ಇವಾಗ ಮಾವು ಹಾಕಿದ್ದೀನಿ, ಮಾವು ಒಂದು 50 ಮಾವು ಇದೆ, ಒಂದು 20 ಹಲಸು ಇದೆ, ಆಮೇಲೆ ತೇಗ, ಸಿಲ್ವರ್, ಇವೆಲ್ಲ ಒಂದು ಬಾರ್ಡರ್ ಆಗುತ್ತೆ. ಎರಡನೇದ್ದು ಭೂಮಿಗೆ ಎಲೆ ಬಿದ್ದು ಗೊಬ್ಬರ ಆಗುವಂತ ಅವಕಾಶ ಇರೋದ್ರಿಂದ ಭೂಮಿ ಯಾವಾಗಲೂ ಫಲವತ್ತಾಗಿರುತ್ತೆ. ಅತಿ ವೇಗವಾಗಿ ಗಾಳಿ ಅವೆಲ್ಲ ತಡೆಯುವಂತ ಶಕ್ತಿ, ಸಿಲ್ವರ್ ತೇಗ ಇವೆಲ್ಲ ಎತ್ತರ ಇರೋದ್ರಿಂದ ನಮಗೆ ಗಾಳಿ ಅಂತ ತಡಿತಾವು. ಪ್ರತಿ 5 ಫೀಟ್ಗೆ ಒಂದೊಂದು ಗಿಡ ಡ್ರಿಪ್ ಮಾಡಿ ನೆನಕೈತೆ ಬಳಸಿಕೊಂಡು ಪ್ರತಿ ಬದುವಿ ಸಮೇತ ಡ್ರಿಪ್ ಬಳಸಿಕೊಂಡು ನಾನು ಮರ ಕೃಷಿ ಮಾಡಿದ್ದೆ. ಅಂದ್ರೆ ಸಿಲ್ವರ್ ಮರಗಳನ್ನು ಹಾಕಿದ್ರಿ, ತೇಗ ಹಾಕಿದ್ರಿ, ಶ್ರೀಗಂಧನೂ ಸಹಿತ ಹಾಕಿದ್ರಿ, ಶ್ರೀಗಂಧ ಹೆಬ್ಬೇವು ಹಾಕಿದ್ರಿ, ಹೆಬ್ಬೇವು. ಅಂದ್ರೆ ಈ ಸಿಲ್ವರ್ ಮರದಿಂದ ನಿಮ್ಗೆ ಯಾವ ರೀತಿ ಉಪಯೋಗ ಆಗ್ತದೆ, ಅಥವಾ ನಾಳೆ ಅದು ಕಟಿಂಗ್ ಬಂದ್ರೆ ಅದು ಎಲ್ಲಿ ಮಾರ್ಕೆಟ್ ಆಗ್ತದೆ ಹೇಗೆ ಅಂತ? ಸರ್, ಸಿಲ್ವರ್ ಮರ ನಾನು ಲಾಭಕ್ಕಿಂತಲೂ ನನಗೆ ಒಂದನೇದು ಬಾರ್ಡರ್ ಫಿನಿಶಿಂಗ್ ಇರಲಿ ಅಂತ ಅದು ಮಾಡಿದ್ದೀನಿ ಸರ್. ಆಮೇಲೆ ಅದು 8,000 ಕ್ವಿಂಟಲ್ ಅಥವಾ 8-10,000 ಕ್ವಿಂಟಲ್ ಕಟ್ಟಿಗೆ ಲೆಕ್ಕದಲ್ಲಿ ಮಾರಾಟ ಆಗುತ್ತೆ. ಅತಿ ಗಟ್ಟಿಯಾದ ಮರ ಅಂತ ಹೇಳ್ತಾರೆ ಸರ್ ಪೂರ್ವಜರು. ಹಿಂದಿನ ಕಾಲದಲ್ಲಿ ರೈಲ್ವೆ ಹಳಿಗಳನ್ನೆಲ್ಲ ಹಾಕ್ತಿರಲ್ಲ, ಅದರ ಅಡಿಯಲ್ಲಿ ಕಟ್ಟಿಗೆ ಹಾಕಿದ್ರು. ಇವಾಗ ಸಿಮೆಂಟಿಂದೆಲ್ಲ ಬಳಕೆ ಮಾಡ್ತಾ ಇದಾರೆ ಸರ್, ಹಾಗಾಗಿ ಅದು ಗಟ್ಟಿ ಮರ. ಒಂದು ನಮಗೂ ಬಳಕೆ ಬರುತ್ತೆ, ಆಮೇಲೆ ಆರ್ಥಿಕವಾಗಿ ನಮಗೆ 8-10 ವರ್ಷ ಆದ್ಮೇಲೆ ಮಾರಾಟ ಮಾಡೋಕ್ಕೂ ಅವಕಾಶ ಇದೆ ಅಂತ ನಾನು ಕೇಳಿದೆ ಸರ್. ಇದೆಲ್ಲ ಮಾಡಬೇಕು ಅಂತ ಒಬ್ರು ತೋಟಗಾರಿಕೆಯವರು ಸಲಹೆನ ಕೇಳ್ಕೊಂಡು ಮತ್ತೆ ಮಾಡಿದ್ರೆ ಒಳ್ಳೇದು ಒಳ್ಳೇದಲ್ಲ ಅನ್ಕೊಂಡು ಯೋಚನೆ ಮಾಡಿ ಮಾಡಿದೀನಿ. ಯಾಕಂದ್ರೆ ನಮ್ಮಲ್ಲಿ ನೀರಿನ ಅಭಾವ ಬಹಳ ಜಾಸ್ತಿ ಅಲ್ಲ, ಆ ಅಭಾವ ನೀಗಿಸಕ್ಕೆ ಆಮೇಲೆ ನೀರಿಲ್ಲದೆ ಇದ್ರೂ ಬೆಳಿಬೇಕು ಅಂತ ಗಿಡ ನೋಡಿ ಮಾಡಿದೀನಿ. ಈ ಹುಣಸೆ, ನೆಲ್ಲಿ, ನೇರಳೆ ಇವೆಲ್ಲ ಬೆಳೀತಾ ಇದ್ರಿ, ಇದರ ಉತ್ಪನ್ನ ಶುರು ಆಗಿದ್ದನ ಹೇಗೆ ಸರ್? ಇನ್ನು ನಾನು ಮಾಡಿದೀವ ಸುಮಾರು 2.5-3 ವರ್ಷ ಆಯ್ತು ಹೊಸದಾಗಿ ತೋಟ ಮಾಡಿ, ಅದು ಇನ್ನು ಉತ್ಪನ್ನ ಬಂದಿಲ್ಲ ಸರ್. ಗಿಡ ಬಂದಿದೆ, ಈ ವರ್ಷ ಹೂವು ಕಾಯಿ ಕಾಣ್ತಾ ಇದೆ. ಉದಾಹರಣೆ ನೆಲ್ಲಿ, ಹುಣಸೆ ಸ್ವಲ್ಪ ಲೇಟ್ ಆಗುತ್ತೆ. ಇಷ್ಟೆಲ್ಲ ಕೃಷಿ ಮಾಡ್ಕೊಳ್ಳೋದಕ್ಕೆ ಮಾನವ ಸಂಪನ್ಮೂಲ ಬೇಕು, ಅಂದ್ರೆ ಆಳು ಗೀಳು ಎಲ್ಲ ಬೇಕು. ಇದೆಲ್ಲ ಯಾರು ನಿರ್ವಹಿಸ್ತಿದ್ರಿ, ಹೇಗೆ ನಿರ್ವಹಿಸ್ತಿದ್ರಿ ಸರ್? ನಿಜವಾಗ್ಲೂ ಮೂಲ ನಾವು ತವರಗಿರಿಯಲ್ಲಿ ಪೊಲೀಸ್ ಆಗಿ ಕೆಲಸ ಮಾಡಿದ್ವಿ. ಬಿಡುವಿನ ವೇಳೆ ಸಿಕ್ಕಾಗ ಊರಿಗೆ ಹೋಗಿ ಕೆಲಸ ಮಾಡಿ 50 ಕಿಲೋಮೀಟರ್ ನಮ್ಮ ಟೈಮ್ಗೆ ಲೇಬರ್ ಸೆಟ್ ಮಾಡಿಕೊಂಡು ನಾನು ಜೊತೆಗೆ ಲೇಬರ್ ಕರ್ಕೊಂಡು ಕೆಲಸ ಮಾಡಿದ್ವಿ. ನಿಮ್ ಕುಟುಂಬದ ಸದಸ್ಯರ ಪಾಲ್ಗೊಳ್ಳಿಕೆ ಇದೆಯಾ? ಅಪ್ಪ ಶರಣಪ್ಪ ಹೊನ್ನೂರಲ್ಲಿ, ಆಮೇಲೆ ಅಮ್ಮ ಶರಣಮ್ಮ ಅಂತೇಳಿ, ತಮ್ಮ LLB ಮಾಡ್ತಾ ಇದ್ ಫೈನಲ್ ಇಯರ್. ಆತನು ಬಿಡುವಿನ ವೇಳೆಯಲ್ಲಿ, ಆತನು ಕಾಲೇಜ್ ಇದ್ದೇ ಇರೋ ಟೈಮಲ್ಲಿ ಆತನ ಸಹಕಾರದಿಂದ ಮತ್ತೆ ನನಗೆ ಹೋಗೋಕ್ಕಾಗದೇ ಇದ್ರು ಫೋನಲ್ಲಿ ಹೇಳಿ ಮಾರ್ಗದರ್ಶನ ಮಾಡಿ ಇಂಥ ಕೆಲಸ ಮಾಡ್ರಪ್ಪ ಈ ತರ ಅಂತೇಳಿ ಅವ್ರಿಗೆ ಹೇಳ್ಕೊಂಡು ಮಾರ್ಗದರ್ಶನ ಕೊಟ್ಕೊಂಡು ಕೆಲಸ ಮಾಡಿಸಿದ್ವಿ ಸರ್. ಚೆನ್ನಾಗಿ ಬಂದಿದೆ ಸರ್ ತೋಟ. ಹೆಚ್ಚಾಗಿ ನೀವೆಲ್ಲ ತೋಟಗಾರಿಕೆ ಬೆಳೆಗಳನ್ನೇ ಮಾಡ್ತಾ ಇದ್ರಿ. ಒಂದ್ ಕಡೆಗೆ ನಿಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ರೈತರದೇ ಒಂದು ಮಾರುಕಟ್ಟೆ ವ್ಯವಸ್ಥೆ ನಿರ್ಮಾಣವಾಗಿದೆ, ನೀವು ಅದರಲ್ಲೆಲ್ಲ ಭಾಗವಹಿಸ್ತಿದ್ರ ಹೇಗೆ? ಸರ್, ಇನ್ನು ನಾನು ಭಾಗವಹಿಸಕ್ಕಾಗಿಲ್ಲ, ಕಾರಣ ಇಷ್ಟೇ ಸರ್. ಅದು ನನಗೆ ಟೈಮ್ ಅಡ್ಜಸ್ಟ್ ಆಗ್ತಾ ಇಲ್ಲ. ನನಗೆ ಇನ್ನೊಂದು ಏನಂದ್ರೆ ಸ್ವಲ್ಪ ಊರು ದೂರ ಆಗ್ಬಿಡುತ್ತೆ ಸರ್, ಒಂದ್ ಸಾಗರ ಇಲ್ಲಿಗೆ ಬರೋಕಾದ್ರೆ 70-80 ಕಿಲೋಮೀಟರ್ ಬರುತ್ತೆ. ಹಂಗಾಗಿ ಈಗ ಅಲ್ಲಿ ಅಪ್ಪಾಜಿ ಸ್ವಲ್ಪ ಮಾರ್ಕೆಟಿಗೆ ಸಪ್ಲೈ ಮಾಡ್ತಾರೆ, ಲಾಂಗ್ ಆಗಿರೋದ್ರಿಂದ ಹೋಗಕ್ಕಾಗಿದೆ ಸರ್ ನಮಗೆ. ನೆಕ್ಸ್ಟ್ ಹೋಗ್ಬೇಕಂತ ಅನ್ಕೊಂಡಿದ್ದೆ. ಹಾಗೇನೆ ನಿಮ್ ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಎಲ್ಲ ಕಡೆ ಒಂದ್ ಕಡೆ ಸೇರ್ಕೊಂಡು ಅವರ ಅನುಭವಗಳನ್ನ ಹಂಚಿಕೆ ಮಾಡ್ಕೊಳ್ಳೋದು, ಯಾರಿಗಾದ್ರೂ ಮಾಹಿತಿ ಬೇಕಂದ್ರೆ ಮಾರ್ಗದರ್ಶನ ಮಾಡುವಂತದ್ದು, ಇಂಥದ್ದೊಂದು ಸಾಂಘಿಕ ಕೆಲಸ ನಡೀತಾ ಇದೆ, ಅದರ ಉಪಯೋಗವನ್ನೇನಾದ್ರೂ ಪಡ್ಕೊಳ್ತಾ ಇದೀರಾ ಹೇಗೆ? ಸರ್, ಇದು ನಿಜವಾಗ್ಲೂ ರೈತರು ಬಹಳ ಕಷ್ಟಪಟ್ಟು ಅದು ಬೆಳಿಬೇಕು ಇದು ಬೆಳಿಬೇಕು ಬೀಜ ಗೊಬ್ಬರ ಎಣ್ಣೆ ಎಲ್ಲ ಖರ್ಚು ಮಾಡಿಕೊಂಡು ಬೆಳೆ ಬೆಳೀತಾರೆ. ಬಟ್ ಯಾವ ರೀತಿಯಲ್ಲಿ ಯಾವ ಟೈಮಲ್ಲಿ ಯಾವ ಬೆಳೆ ಯಾವ ಗೊಬ್ಬರ ಯಾವ ಎಣ್ಣೆ ಬಳಸಬೇಕು ಅನ್ನೋದು ಯಾವ್ದು ಸಮಸ್ಯೆ ಕಾಡ್ತಾ ಇದೆ. ಸಾವಿರಾರು ನೂರಾರು ವರ್ಷಗಳಿಂದ ರೈತರು ಬಿತ್ತನೆ ಉತ್ತನೆ ಮಾಡ್ಕೊಂತ ಬಂದ್ರು ಇಲ್ಲಿವರೆಗೂ ಅವರಿಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕಿಲ್ಲ ಸರ್. ಆದ್ರೆ ನಿಜವಾಗ್ಲೂ ನಾನು ಓದೋ ಸಾರಿ ಇಲ್ಲಿ ಕೊಪ್ಪಳ ಹತ್ರ ಗೊಂಡಬಾಳನಲ್ಲಿ ಕಾರ್ಯಕ್ರಮ ಇತ್ತು ಸರ್, ಹೋಗಿದ್ದೆ ನೈಟ್ ಡ್ಯೂಟಿ ಮಾಡಿ ಹೋಗಿ ಕೇಳಿದ್ರೆ ನನಗೊಂದು ಜೀವನ ಸಾರ್ಥಕ ಆಯ್ತಪ್ಪ ಅಂತ ಅನಿಸ್ತು. ಯಾಕಂದ್ರೆ ನನಗೊಂದು ಸಣ್ಣದ ಏನಾದ್ರೂ ಒಂದು ಎಲೆಗೆ ಅಥವಾ ಯಾವ್ದೋ ಒಂದು ಚುಕ್ಕಿನ ಬಂತು ಏನೋ ಒಂದು ಸಮಸ್ಯೆ ಆದಾಗ ದಿಢೀರ್ನೆ ಯಾರ ಫೋನ್ ನೂರು ಮಂದಿಗೆ ಕಂಟ್ಯಾಕ್ಟ್ ಮಾಡಿ ವಿಚಾರಿಸ್ತಿದ್ದೆ. ಬಟ್ ಅಲ್ಲಿಗೆ ಹೋದಾಗ ಸಡನ್ಲಿ ಚರ್ಚೆ ಮಾಡಿದ್ರೆ ನಾನು ಒಂದು ನಾಲ್ಕೈದು ಸಮಸ್ಯೆ ಇದ್ದು ಅವನ್ನೆಲ್ಲ ಚರ್ಚೆ ಮಾಡಿ ದಿಢೀರ್ನೆ ಎಲ್ಲರ ಅಭಿಪ್ರಾಯ ತಿಳಿಸಿದಾಗ ಈಜಿ ಈಜಿ ಈಜಿ ನಮ್ಮ ಹೊಲದಲ್ಲಿ ಸಿಗುವಂತಹ ಸಸ್ಯಗಳನ್ನು ಬಳಸಿಕೊಂಡು ನಾವು ಔಷಧಿ ತಯಾರು ಮಾಡಿಕೊಳ್ಳುವಂತ ಮಾಹಿತಿ ಸಮೇತ ಕೊಟ್ಟರು. ಇದು ನಿಜವಾಗ್ಲೂ ಮಾಡಿದ್ದು ಬಹಳ ಒಳ್ಳೆ ಸರ್. ಅದರಿಂದ ಎಲ್ಲಾ ರೈತರಿಗೂ ಇದೇ ತರ ಮಾರ್ಗದರ್ಶನ ಸಿಗಬೇಕು ಅಂತ ನನ್ನ ಆಸೆ ಸರ್. ಈಗ ನಿಮ್ಮ ತೋಟಗಾರಿಕೆ ಬೆಳೆಗಳಿಗೆ ಗೊಬ್ಬರ ಯಾವ ತರದ್ ಕೊಡ್ತಾ ಇದ್ದೀರಿ? ರಾಸಾಯನಿಕ ಗೊಬ್ಬರಗಳ ಬಳಕೆ ಇದೆಯಾ ಅಥವಾ ಸಾವಯವ ಉತ್ಪನ್ನಗಳ ಬಳಕೆ ಮಾಡ್ತಾ ಇದ್ರೆ ಹೇಗೆ? ಹೆಚ್ಚಾನ ಹೆಚ್ಚು ಸಾವಯವ ಬಳಸ್ತಾ ಇದೀವಿ. ನಾನು ಹೈನುಗಾರಿಕೆ ಮಾಡಿದ್ವಿ ಸರ್, ಹೈನುಗಾರಿಕೆ ಒಂದು ಮೂರು ಎಮ್ಮೆ ಐತೆ, ಟಗರು ಸಾಕಾಣಿಕೆ ಮಾಡಿಸಿದ್ದೆ. ಇವಾಗ ಮಾಡಿಲ್ಲ ಸರ್, ಇವಾಗ ಸ್ವಲ್ಪ ಬಿಡುವಾಗಿದೆ. ಅದಕ್ಕೆ ಮುಂಚೆ ಟಗರು ಸಾಕಿದ್ದೆ, ಅದೆಲ್ಲ ಸಗಣಿ ಎಲ್ಲ ಬರ್ತಿತ್ತಲ್ಲ ಅದನ್ನೇ ಜಾಸ್ತಿ ಬಳಸಿದೀನಿ. ಸರ್ಕಾರಿ ಗೊಬ್ಬರ ಬಹಳ ಕಡಿಮೆ ಮಾಡಿದ್ವಿ ಸರ್, ಯಾಕಂದ್ರೆ ಅವರು ತೋಟಗಾರಿಕೆ ಇವರು ಹೇಳಿದ್ರು ಸರ್ಕಾರಿ ಗೊಬ್ಬರ ಜಾಸ್ತಿ ಅಟ್ಯಾಚ್ ಆಗ್ಬಿಡ್ರಿ, ಸ್ವಲ್ಪ ಜಾಸ್ತಿ ಸಾವಯವ ಗೊಬ್ಬರನ ಬಳಸ್ರಿ. ಆಮೇಲೆ ಬದುವಲ್ಲಿ ಗಿಡ ಎಲ್ಲ ಬರುತ್ತಲ್ಲ ಬೇಸಿಗೆಯಲ್ಲಿ ಎಲೆ ಉದುರುತ್ತ, ಎಲೆ ಎಲ್ಲ ಬಳದು ಗಿಡದ ಬುಡಕ್ಕೆ ಹಾಕ್ರಿ, ಅದೇ ಒಳ್ಳೆ ಗೊಬ್ಬರ ಆಗುತ್ತೆ ನಿಮ್ಗೆ ಅನ್ಕೊಂಡು ಅದನ್ನೇ ಜಾಸ್ತಿ ಫಾಲೋ ಮಾಡಿದ್ರಿ. ಇವಾಗ ಚೆನ್ನಾಗಿದೆ ಸರ್ ಬೆಳೆ, ತುಂಬಾ ಚೆನ್ನಾಗಿ. ಸಮಗ್ರ ಸುಸ್ಥಿರ ಕೃಷಿಯಲ್ಲಿ ನೀವು ತೊಡ್ಕೊಂಡಿದ್ರಿ, ನಿಮ್ಮ ಅನುಭವದ ಪ್ರಕಾರ ಯುವಕರಿಗೆ ಕೃಷಿಯಲ್ಲಿ ತೊಡ್ಕೊಂಡು ಏನಾದ್ರೂ ಒಂದು ಬದುಕನ್ನು ಕಂಡುಕೊಳ್ಬೇಕಂತ ಇರ್ತಾರೆ, ಅಂತವ್ರಿಗೆ ನೀವೇನ್ ಹೇಳಕ್ ಬಯಸ್ತಾ ಇದ್ರಿ? ಸರ್, ಇದು ನಿಜವಾಗ್ಲೂ ನಮ್ಮ ಭಾಗಕ್ಕೆ ಕೇಳಲೇಬೇಕಾದ ಪ್ರಶ್ನೆ ಅಂತ ನನ್ನ ಅನಿಸಿಕೆ ಸರ್. ಕಾರಣ ಇಷ್ಟೇ, ನನ್ನಿಂದ ಹಿಡಿದು ನಮ್ಮಲ್ಲಿ 8-10 ಎಕರೆ ಜಮೀನು ಇಟ್ಕೊಂಡು ಮಂಗಳೂರು ಬೆಂಗಳೂರು ಬಿಲ್ಡಿಂಗ್ ಕೆಲಸನೋ ಅದು ಯಾವುದೋ ಇನ್ನೊಂದು ಕೆಲಸಕ್ಕೆ ಊರು ಬಿಟ್ಟು ಹೋಗಿ ಗೂಳೆ ಹೋಗಿ ಕೆಲಸ ಮಾಡಿ ನಾನು ಮಾಡಿ ಬಂದಿದ್ದೀನಿ, ಈಗೂ ಹೋಗ್ತಾ ಇದ್ದಾರೆ. ಬಟ್ 5-10 ಎಕರೆ ಜಮೀನಲ್ಲಿ ಬಂಗಾರ ಬೆಳೆ ತೆಗೆದು ಆರಾಮಾಗಿ ಜೀವನ ಮಾಡಬಹುದು ಅನ್ನೋದು ನಮ್ಮಲ್ಲಿ ಸ್ವಲ್ಪ ಕಲ್ಪನೆ ಬಹಳ ಕಡಿಮೆ ಆಗಿದೆ ಸರ್. ಆಮೇಲೆ ಬೆಳೆದ ಬೆಳೆಗೆ ಬೆಲೆ ಸಿಕ್ಕಿರೋದಿಲ್ಲ, ನೀರಿನ ಅಭಾವ ಇರುತ್ತೆ, ಇವೆಲ್ಲ ಇರ್ತಾವಲ್ಲ. ಮಳೆ ಆದಾಗ ಮಳೆ ನೀರನ್ನ ಸಂಗ್ರಹ ಮಾಡಿಕೊಂಡು ನಾವು ಒಂದೊಂದು ಬೆಳೆ ತೆಗೆಯುವಂತ ಕಲ್ಪನೆ ಬಂದ್ರೆ ಒಳ್ಳೇದಂತ ನನ್ನ ಅನಿಸಿಕೆ ಸರ್. ಹಂಗಾಗಿ ಯುವಕರು ಪ್ರತಿಯೊಬ್ಬರು ಊಟ ಮಾಡಿ ಎಷ್ಟು ಮನೆ ಟೈಮ್ ಪಾಸ್ ಮಾಡ್ತಾರೆ ಅದೆಲ್ಲ ಮಾಡೋ ಬದಲು ಹೋಗಿ ಸಣ್ಣ ಪುಟ್ಟ ಯಾವ್ದಾದ್ರು ಒಂದು ಭೂಮಿಯಲ್ಲಿ ಅದ್ರ ಜೊತೆಗೆ ಬೆರೆತ್ರೆ ಅದು ತಾನೇ ನಮ್ಗೆ ಫಲನೂ ಕೊಡುತ್ತೆ, ಅದರಿಂದ ಶಕ್ತಿನೂ ಕೊಡುತ್ತೆ ಅನ್ನೋದೊಂದು ನನ್ನ ಅನಿಸಿಕೆ ಸರ್. ಯಾರು ಯಾವುದೇ ಕಾರಣಕ್ಕೂ ಗೂಳೇ ಹೋಗಬಾರ್ದಂತ ನನ್ನ ದೊಡ್ಡ ಮಹಾ ಆಸೆ ನೋಡಿ. ದಯವಿಟ್ಟು ಪ್ರತಿಯೊಬ್ರು ನಮ್ಮಲ್ಲಿರುವಂತ ರೈತರು ಯಾವುದೇ ಸಲಹೆ ಸೂಚನೆ ಪಡೆದೇನೆ ಕೆಲಸ ಮಾಡ್ಬಿಡ್ರಿ ಅಂತ ನನ್ನ ಅನಿಸಿಕೆ ಸರ್. ಯಾಕಂದ್ರೆ ಪ್ರತಿಯೊಂದಕ್ಕೂ ಮಾರ್ಗದರ್ಶಿ ಇದ್ದ ಇರ್ತಾರೆ. ಉದಾಹರಣೆಗೆ ಬದ್ರಿಪ್ರಸಾದ್ ಸರ್ಗೆ ನಾವು ಒಂದು ಕಾಲ್ ಮಾಡಿದ್ರೆ ಅಥವಾ ಒಂದು ವ್ಯಾಟ್ಸ್ಆಪ್ ಮಾಡಿದ್ರೆ ದಿಢೀರ್ನ ಇಂಥ ಸ್ಪ್ರೇ ಮಾಡ್ರಿ, ಇಂಥದ್ ಅಥವಾ ಈ ತರ ಮರ ಬೆಳೆಸಿ ಈ ತರ ಇದಂತ ಪ್ರತಿಯೊಂದನ್ನು ಮಾಹಿತಿ ಸಿಗ್ತಾ ಇರುತ್ತೆ. ಮಣ್ಣಿನೊಂದಿಗೆ ಮಾತುಕತೆ ಅನ್ನುವ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅದರ ಲಾಭ ಪಡ್ಕೊಂಡ್ರೆ ಬಹಳ ಒಳ್ಳೇದಂತ ನನ್ನ ಅನಿಸಿಕೆ ಸರ್. ಆಮೇಲೆ ನಾನು ಪೇರು ಗಿಡದಲ್ಲಿ 10x10 ಮಾಡಿದ್ರೆ ಸೆಂಟ್ರಲ್ಲಿ ಏನು ಉಳಿದಂತ ಜಾಗದಲ್ಲಿ ಹೋದ ವರ್ಷದಲ್ಲಿ ಹೆಸರು ಬೆಳೆ ಬಿತ್ತಿದೆ, ತಿಂಗಳ ಹೆಸರು ಅದು 7 ಕ್ವಿಂಟಲ್ ಬಂದಿತ್ತು. ಅದು ಹೆಸರು ತೆಗೆದು ನೆಕ್ಸ್ಟ್ ಹುರುಳೆ ಬೀಜ ಬಿತ್ತಿದೆ, ಅದು 4 ಕ್ವಿಂಟಲ್ ಬಂದಿತ್ತು. ಈ ವರ್ಷ ಏನ್ ಮಾಡಿದೀನಿ, ಇದು ಶೇಂಗಾ ಬಿತ್ತಿದ್ದೀನಿ. ಯಾವ ಶೇಂಗಾ? ಹಬ್ ಶೇಂಗಾ ಅಂತ ಹೇಳ್ತೀವಲ್ಲ, ಅದೆಲ್ಲ ಒಂದ್ರಿಂದ ಒಂದು ಆದಾಯ ಬರ್ತಾ ಇರುತ್ತೆ. ಅದರ ಜೊತೆಗೆ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಮೊಲ ಸಾಕಾಣಿಕೆ, ಇಂಥ ಬೇರೆ ಬೇರೆ ಉಪಕಸಬುಗಳನ್ನು ಮಾಡಿಕೊಂಡ್ರೆ ಒಂದರಿಂದ ಒಂದು ಆದಾಯ ಬರ್ತಾ ಇರುತ್ತೆ, ರೈತರಿಗೆ ಯಾವುದು ಕೊರತೆ ಆಗೋದಿಲ್ಲ ಅನ್ನೋ ನನ್ನ ಮನೋಭಾವನೆ. ಒಳ್ಳೇದು ಚಂದ್ರಶೇಖರ್ ಅವರೇ, ನಿಮ್ಮ ಪೊಲೀಸ್ ವೃತ್ತಿಯ ಜೊತೆಗೆ ಒಂದು ಹವ್ಯಾಸವಾಗಿ ಅಥವಾ ಅದರ ಬಿಡುವಿನ ವೇಳೆಯಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಸಮಯವನ್ನು ಸಮರ್ಪಕವಾಗಿ ಸರಿಯಾಗಿ ಬಳಸಿಕೊಳ್ತಾ ಒಂದು ಸುಸ್ಥಿರ ಬದುಕನ್ನು ಕಂಡುಕೊಂಡಿದ್ದೀರಿ. ನಿಮ್ಮಂತೆ ಯುವಕರು ಈ ಕೃಷಿಯಲ್ಲಿ ಒಂದು ಸುಸ್ಥಿರ ಬದುಕನ್ನು ಕಂಡುಕೊಳ್ಳಿಕ್ಕೆ ಮುಂದೆ ಬರಲಿ ಅಂತ ಆಶಿಸ್ತಾ ನಮ್ಮ ಆಕಾಶವಾಣಿ ಹೊಸಪೇಟೆಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಸಮಗ್ರ ಕೃಷಿ ಪದ್ಧತಿ ಕುರಿತು ಶ್ರೀ ಚಂದ್ರಶೇಖರ್ ಎಸ್ ಹೂರ್ನೂರು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಕೃಷಿ ಗೀತೆ. ಅನಂತ ಶಕ್ತಿಯ

ಔಷಧಿಯನ್ನು ಬೇಕಾದರೆ ಒಮ್ಮೆ ಬಳಸಿರಿ. ಸಾಧ್ಯವಿರುವಷ್ಟು ಅದನ್ನು ದೂರ ತಳ್ಳಿರಿ. ಔಷಧಿಯನ್ನು ಬೇಕಾದರೆ ಒಮ್ಮೆ ಬಳಸಿರಿ. ಸಾಧ್ಯವಿರುವಷ್ಟು ಅದನ್ನು ದೂರ ತಳ್ಳಿರಿ. ನಿಸರ್ಗದ ತತ್ವಗಳನ್ನು ಪಾಲಿಸಿ.